ಕಳೆಗಳ ಬೆಳವಣಿಗೆ. ಬಿಸಾಡಬೇಡಿ ಆಚೆಗೆ ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು. ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು. ವಿಭಿನ್ನತೆಯ ಪೋಷಕಾಂಶಗಳು ತಗ್ಗುತ್ತವೆ ಖರ್ಚುಗಳು. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ರೈತ ಬಂಧವರೇ, ಕೇಳುಗರೆ, ಮಣ್ಣಿಲ್ಲದಲ್ಲನೆ ನಮ್ಮ ಬದುಕೇ ಇಲ್ಲ. ಈ ಮಣ್ಣು ನಮಗೆ ಆಹಾರವನ್ನು ಕೊಟ್ಟು ಆಸರೆಯನ್ನು ನೀಡಿ ಆನಂದವನ್ನು ಒದಗಿಸಿದೆ. ಸಕಲ ಜೀವಿಗಳ ಆಶಯ ತಾಣ ಈ ಮಣ್ಣು. ಮಣ್ಣಿನ ಒಳಿತಿಗೆ ನಾವು ಎಷ್ಟು ಕೆಲಸಗಳನ್ನು ಮಾಡಿದರೂ ಸಾಲದೆ. ಬರೀ ಮನುಷ್ಯರೇ ಅಲ್ಲ ಈ ಭೂಮಿ ಮೇಲೆ ಇರೋದು ಅಲ್ವಾ, ಅನೇಕ ಜೀವಿಗಳು ನಮಗೆ ಉಪಕಾರವನ್ನು ಮಾಡ್ತಾ ಇರ್ತವೆ. ಆ ಜೀವಿಗಳ ಒಳಿತಿಗೂ ನಾವು ಸದಾ ಗಮನ ಹರಿಸಿದಷ್ಟು ಒಳ್ಳೆಯದು. ಕೇಳಿದ್ರೆ ಮಣ್ಣಿನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಏನೆಲ್ಲ ಬಗೆಯ ಮಣ್ಣುಗಳಲ್ಲಿ ವಿಭಿನ್ನವಾದ ಗುಣಗಳನ್ನು ಕಾಣಬಹುದು. ಇಡೀ ರೈತ ಸಮುದಾಯ, ಯಾಕೆ ಇಡೀ ಜನಸಮುದಾಯವು ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬನೆಯಾಗಿದೆ. ಮಣ್ಣು ಚೆನ್ನಾಗಿತ್ತಂದ್ರೆ ಫಸಲುಗಳು ತುಂಬಾ ಚೆನ್ನಾಗಿ ಬರ್ತವೆ. ಮಣ್ಣಿನಲ್ಲಿ ರಾಸಾಯನಿಕಗಳು ವಿಷಗಳು ಸೇರಿದಷ್ಟು ಮಣ್ಣಿನ ಆರೋಗ್ಯ ಕೆಡುತ್ತೆ, ಬೆಳೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬಂದ್ರೂ ಆ ಪದಾರ್ಥಗಳಲ್ಲಿ ವಿಷಗಳ ಪ್ರಮಾಣ ಸೇರಿಕೊಂಡು ನಮಗೆ ಹಾನಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪರಿಸರ ಪ್ರಿಯ ತತ್ವಗಳನ್ನು ಪ್ರತಿ ಹಂತದಲ್ಲೂ ಕೃಷಿಕರಂತೂ ಪಾಲಿಸಿಕೊಂಡ್ರೆ ಇನ್ನೂ ಒಳ್ಳೆಯದು. ಸಾರ್ವಜನಿಕರ ಪಾತ್ರವು ಪ್ರಮುಖವಾಗಿದೆ. ನಾವು ವಿಸರ್ಜಿಸುವ ಅಥವಾ ಹೊರಹಾಕುವ ಪದಾರ್ಥಗಳು ಮಣ್ಣಿನಲ್ಲಿ ಸೇರಿಕೊಂಡು ಅವು ಎಲ್ಲೆಲ್ಲೋ ಪ್ರವೇಶ ಮಾಡಿ ರೈತರಿಗೂ ನಿಮಗೂ ಹಾನಿಯನ್ನ ಉಂಟು ಮಾಡ್ತವೆ. ಮಣ್ಣನ್ನು ಪೂಜನೀಯವಾಗಿ ಕಂಡಷ್ಟು ಅದು ನಮಗೂ ಹಿತ, ಇತರರಿಗೂ ಪ್ರಯೋಜನಕಾರಿ, ಅನೇಕ ಜೀವಿಗಳಿಗೂ ಉತ್ತಮವಾದುದು. ಈಗ ಮಣ್ಣಿನ ಮಹತ್ವ ಕುರಿತ ಹಾಡು ಬಿತ್ತರವಾಗ್ತಾ ಇದೆ. ಹಾಡಿದ್ದಾರೆ ಬಿ ಎ ಗಣೇಶ್. ಮಣ್ಣು ಮನುಕುಲದ ಕಣ್ಣು, ಹಿರಿಯರು ಅಂದರು ಮಣ್ಣೇ ಪೊನ್ನು. ಮಣ್ಣು ಮನುಕುಲದ ಕಣ್ಣು, ನಾಡಿನಲ್ಲಿವೆ ಬಣ್ಣ ಬಣ್ಣದ ಮಣ್ಣುಗಳು, ಸಿಗುತ್ತವೆ ನಮಗೆಲ್ಲ ಆಹಾರ ಧಾನ್ಯಗಳು. ನಾಡಿನಲ್ಲಿವೆ ಬಣ್ಣ ಬಣ್ಣದ ಮಣ್ಣುಗಳು, ಸಿಗುತ್ತವೆ ನಮಗೆಲ್ಲ ಆಹಾರ ಧಾನ್ಯಗಳು. ಲಭಿಸುತ್ತವೆ ವಿಭಿನ್ನ ಹಣ್ಣು ತರಕಾರಿಗಳು, ಲಭಿಸುತ್ತವೆ

ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಬೇಡವಾಗುತ್ತವೆ ವಿಷಗಳು. ಸೊಗಸು ಇದರ ಜೀವನವೇ ಸೊಗಸು, ಕಾಲುಗಳಲ್ಲಿ ಮುಳ್ಳುಗಳ ಮನಸ್ಸು, ಕಾಲುಗಳಲ್ಲಿ ಮುಳ್ಳುಗಳ ಮನಸ್ಸು, ಹುಳು ಹಿಡಿಯಲು ಸಲಿಸು, ಹುಳು ಹಿಡಿಯಲು ಸಲಿಸು, ಹುಳು ಹಿಡಿಯಲು ಸಲಿಸು. ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಇರಬೇಕು ಉಪಕಾರಿ ಕೀಟಗಳು, ಇರಬೇಕು ಉಪಕಾರಿ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಕೇಳಿಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಮಾತನಾಡುತ್ತಾರೆ ಮಡಿಕೇರಿಯ ಟಿ ಮಾದಪ್ಪಗೌಡ ಅವರು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ಮಣಿ ಪ್ರಸಾರವಾಯಿತು. ಕೆಳಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇಂದು ಮಡಿಕೇರಿ ಪೇಟೆನ ಭಾರತೀಯ ವಿದ್ಯಾಭವನರಿ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಜಂಬಾರ ನಡೆತ. ಜಂಬಾರನ ಸರ್ಕಾರದ ಇ ಆಡಳಿತ ವಿಭಾಗಲಿ ಮುಖ್ಯಮಂತ್ರಿಯವರ ಸಲಹೆಗಾರರಾದ ಬೇಳೂರು ಸುದರ್ಶನ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಮುಂದಿನ ಜನಗಣತಿನ ಹೊತ್ತುರಿ ಭಾಷೆ ಕಾಲಂಲಿ ಕನ್ನಡದೊಟ್ಟಿಗೆ ನಾವು ಮಾತಾಡುವ ಅವ್ವ ಭಾಷೆನ ಸೇರಿಸೋಕ್ಕೂ ಆ್ಯಪ್ ಆಧಾರಿತ ಗಣತಿ ಮಾಡೋ ಕುರಿತು ಚಿಂತನೆಗೆ ನಡೀತಾ ಒಟ್ಟು, ಈ ನಿಟ್ಟಲ್ಲಿ ಭಾಷೆ ಕಲಂಲಿ ಅರೆ ಭಾಷೆನ ಸೇರಿಸೋಕ್ಕೂ, 10,000 ಜಾಸ್ತಿ ಜನ ಮಾತಾಡೋ ಭಾಷೆನ ಎಲ್ಲ ಕ್ಷೇತ್ರದಲ್ಲೂ ನೋಡೋಕ್ಕೂ, ಅರೆ ಭಾಷೆ ಕೊಡವ ತುಳು ಕೊಂಕಣಿ ಬ್ಯಾರಿ ಹಿಂಗೆ ರಾಜ್ಯದಲ್ಲಿ 5 ಭಾಷೆ ಅಕಾಡೆಮಿನ ಸರ್ಕಾರ ಶುರು ಮಾಡಿಟ್ಟು ಅರೆ ಭಾಷೆಗೆ ISO ಕೋಡ್ನ ಪಡ್ಕಣಿಕೆ ಇನ್ನೂ ಕಷ್ಟಪಡೋಕ್ಕೂ, ಅಕಾಡೆಮಿನ ಕಡೆಯಿಂದ ಹೊರಗೆ ತಂದಿರುವ ಸುಮಾರು ಪುಸ್ತಕಗಳ ಡಿಜಿಟಲೀಕರಣ ಮಾಡಿರುವುದು ಓದಿಕೆ ಕುಸಿರೋಕೆ ತುಂಬ ಅನುಕೂಲ ಆಯ್ತು. ಇದರ ಪ್ರಯೋಜನ ಎಲ್ಲವಕ್ಕೂ ಸಿಕ್ಕೋಕೂತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಮಾತಾಡಿ, ಅರೆಭಾಷೆ ಅಕಾಡೆಮಿಯಿಂದ ಹೊರಗೆ ತಂದಿರೋ ಪುಸ್ತಕಗ ಎಲ್ಲವಕ್ಕೂ ಸಿಕ್ಕೋಕೂತ ಹೇಳುವ ನಿಟ್ಟಲ್ಲಿ ಪುಸ್ತಕಗಳ ಡಿಜಿಟಲೀಕರಣ ಮಾಡಿಡೋ ಪುಸ್ತಕಗ ಸಿಕ್ತಾ ಯಾರು ಸಹ ಹೇಳಕ್ಕಾಗುತ್ತ ಹೇಳುವ ಉದ್ದೇಶದ ಆಧುನಿಕತೆಗೆ ಒಗ್ಗಿಕೊಂಡು ಅಕಾಡೆಮಿನ ಸುಮಾರು ಪುಸ್ತಕಗಳ ಡಿಜಿಟಲೀಕರಣ ಆಗಿಟ್ಟು ಮುಂದಿನ 3 ಶಬ್ದಕೋಶ ಪಾರಂಪರಿಕ ವಸ್ತುಕೋಶ ಸೇರಿದಂಗೆ ಸುಮಾರು 8 ಪುಸ್ತಕ ಬಿಡುಗಡೆ ಹಾಕಿ ಬಾಕಿ ಇಟ್ಟು ಇದಕ್ಕಾಗಿ ಪ್ರಯತ್ನಗ ನಡೀತಾ ಉಟ್ಟುತ್ತ ಹೇಳ್ದು. ಜಂಬಾರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ MP ಕೇಶವ ಕಾಮತ್ವ ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆನ ಉಸ್ತುವಾರಿ ಮಂತ್ರಿ BC ನಾಗೇಶ್ ಹಂಗೆ ಸಹಕಾರ ಮಂತ್ರಿ ST ಸೋಮಶೇಖರ್ ಅವರು ಇದೇ ತಿಂಗಳ 27 ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಅಂದು ಬೆಳಿಗ್ಗೆ 10:30 ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ನಡೆಯುವ ಕುಶಾಲನಗರ ಸಹಕಾರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೂಡಿಯಾಡಿವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಡೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತ ಹಂಗೆ ಸೋಮವಾರಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ಕೂಡು ಕೂಟಲಿ ಇದೇ ತಿಂಗಳ 27 ಸೋಮವಾರಪೇಟೆ ಚೌಡ್ಲು ಒಕ್ಕಲಿಗರ ಸಮುದಾಯ ಭವನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡವ ಸಮಾಜ ಸೋಮವಾರಪೇಟೆ ಮತ್ತು ಕೊಡಗು ಪತ್ರಕರ್ತರ ಸಂಘ ಇವರ ಕೂಡು ಕೂಟಲಿ ಇದೇ ತಿಂಗಳ 28:00 ಸೋಮವಾರಪೇಟೆ ಕೊಡವ ಸಮಾಜಲಿ ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವರ ಅಧ್ಯಕ್ಷತೆಯಲ್ಲಿ ನಾಡು ಮದ್ದು ಕಾರಣ ಮೋಪುಕೂಟ ಕಾರ್ಯಕ್ರಮ ಏರ್ಪಾಡಾಟು. ಇದೇ ಹೊತ್ತಲ್ಲಿ ಡಾಕ್ಟರ್ ಎಸ್ವಿ ನರಸಿಂಹನವು ನಂಗಡ ಆರೋಗ್ಯ ರಕ್ಷಣೆಯಲ್ಲಿ ಗಿಡ ಪಿಂಜ ತೊಪ್ಪುರ ಮಹತ್ವ ಈ ವಿಚಾರದ ಕುರಿತು ವಿಚಾರ ಮಂಡನೆ ಮಾಡಿವೆ. ಹಂಗೆ ಪೊಂಗುರಿ ತ್ರೈಮಾಸಿಕ ಸಂಚಿಕೆ ಮತ್ತು ಸಂಶೋಧನಾ ಪ್ರಬಂಧ ಪುಸ್ತಕ ಬಿಡುಗಡೆ ಬಾಚರಣಿಯಂಡ ರಾಣು ಅಪ್ಪಣ್ಣವು ಬರೆದ ಕೊಡವ ಸಂಸ್ಕೃತಿ ಅಂದು ಇಂದು ಪುಸ್ತಕ ಬಿಡುಗಡೆ ಆದೆ. ಜಿಲ್ಲೆಯಲ್ಲಿ ಕಾಲಿರುವ ಗ್ರಾಮ ಲೆಕ್ಕಿಗರ ಚಾಕರಿಯ ತುಂಬಿಸಿಕಣಿಕೆ, ಕರೆದಿದ ಅರ್ಜಿಗಳ ಮೂಲ ದಾಖಲೆಗಳ ಪರಿಶೀಲನೆ ಇದೇ ತಿಂಗಳ 29:00 ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ. ಮೂರ್ನಾಡು ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ನಾಪೋಕುಲು ಪೀಡರ್ಲಿ ರಿಪೇರಿ ಕೆಲಸ ಇರದ್ರಿಂದ ನಾಳೆ ಬೆಳಿಗ್ಗೆ 10:00 ಸಾಯಂಕಾಲ 5 ಮುಟ ನಾಪೋಕುಲು ಹೊದ್ದವಾಡ ಎಮ್ಮೆಮಾಡು ಕೊಳಕೇರಿ ಕುಂಜಿಲ ಕಕ್ಕಬ್ಬೆ ನಾಲಾಡಿ ಯವಕಪಾಡಿ ಹೊದ್ದೂರು ಕವಡಕೇರಿ ಕುಂಬಳದಾಳು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಲ್ಲಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. ಭೋಪಾಲ್ನಲ್ಲಿ ನಡೆದ ರಾಷ್ಟ್ರೀಯ ನಾಗರಿಕ ಸೇವಾ ಹಾಕಿ ಆಟೋಟಲಿ ಜಿಲ್ಲೆನ 8 ಜನ ಆಟಗಾರರು ಆಯ್ಕೆಯಾಗಳು. ಪಶುಸಂಗೋಪನೆ ಇಲಾಖೆನ ರಮೇಶ್, ಶಿಕ್ಷಣ ಇಲಾಖೆನ ಲೋಕೇಶ್ ಆರ್ಡಿ, ಮಹೇಶ್ ಆರ್ಡಿ, ಕಂದಾಯ ಇಲಾಖೆನ ಪ್ರಕಾಶ್ ಪಳಂಗಪ್ಪ, ಜಾಗೃತ್, ಮೋಹನ್ ಮೊಣ್ಣಪ್ಪ, ಸುಬ್ಬಯ್ಯ, ಮಾಚಯ್ಯ, ಆರೋಗ್ಯ ಇಲಾಖೆನ ನವೀನ್ ಕುಮಾರ್ ತಂಡದ ಕೋಚ್ ಆಗಿ ಶಿಕ್ಷಣ ಇಲಾಖೆನ ಪೂರ್ಣೇಶವ್ ಆಯ್ಕೆಯಾಗಳು. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೂಡು ಕೂಟಲಿ ಬರುವ ತಿಂಗಳ 1 ಬೆಳಿಗ್ಗೆ 10 ಮಡಿಕೇರಿಪೇಟೆನ ಪತ್ರಿಕಾ ಭವನ ಸಭಾಭಾಡಿಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಇದೇ ಹೊತ್ತಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಹಿರಿಯ ಪತ್ರಕರ್ತರ ಸನ್ಮಾನ ಮಾಡಿವೆ. ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ರಿವರ್ ರಾಫ್ಟಿಂಗ್ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆಯ ತೀರ್ಮಾನದಂಗೆ ರಿವರ್ ರಾಫ್ಟಿಂಗ್ ತಾಂತ್ರಿಕ ಉಪಸಮಿತಿ ಹಂಗೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಇವರ ತಾಂತ್ರಿಕ ಪರಿಣಿತರ ಉಪಸ್ಥಿತಿಲಿ ದುಬಾರೆ ಮತ್ತು ಬರಪೊಳೆ ರಾಫ್ಟಿಂಗ್ ಜಾಗಗಳಲ್ಲಿ ರಾಫ್ಟ್ ಮತ್ತು ರಾಫ್ಟ್ ಗೈಡ್ ಪರಿಶೀಲನೆ ನಡೆದು. ದುಬಾರೆಯಲ್ಲಿ 69 ರಾಫ್ಟ್ ಮತ್ತು 60 ಗೈಡ್, ಬರಪೊಳೆಯಲ್ಲಿ 9 ರಾಫ್ಟ್ ಮತ್ತು 10 ಗೈಡ್ ನಿಗದಿತ ಮಾನದಂಡಗಳ ಪೂರೈಸಿರುವ ರಾಫ್ಟ್ ಹಂಗೆ ರಾಫ್ಟ್ ಗೈಡ್ಗಳಿಗೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿನ ಕಡೆಯಿಂದ ಪ್ರಮಾಣ ಪತ್ರನ ಕೊಟ್ಟವೆತ್ತ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಿಡು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಬೆಂಗಳೂರು ಕೊಡವ ಸಮಾಜತ್ರ ಮಾನ್ಯ ಸದಸ್ಯರಲ್ಲಿ ಮನವಿ. ಇದೇ ತಾರೀಕು ಇರೋ ತಾರಂಗ ನಡಪ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕರವಟ್ಟಿರ ಟಿ ಪೆಮ್ಮಯ್ಯ, ಉಪಾಧ್ಯಕ್ಷ ಸ್ಥಾನಕ್ಕೆ ಪಾಂಡಂಡ ಕಮಲಾ ಮುತ್ತಪ್ಪ, ಕಾರ್ಯದರ್ಶಿ ಸ್ಥಾನಕ್ಕೆ ಚಿರಿಯಪಂಡ ವಿವೇಕ್ ಮುತ್ತಣ್ಣ, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಬೊಪ್ಪಂಡ ಟಿ ಮಹೇಶ್, ಖಜಾಂಜಿ ಸ್ಥಾನಕ್ಕೆ ಬಲ್ಯ ಮೀದೇರಿರ ಬಿ ಗಣೇಶ್, ಜಂಟಿ ಖಜಾಂಜಿ ಸ್ಥಾನಕ್ಕೆ ಪೊನ್ನಚೆಟ್ಟಿರ ಕೆ ಗಣಪತಿಗೆ ಓಟ್ ಇಟ್ಟಿತು ಸಾಕಾರ ತರನೊಂದು ಹಿಂಗ ಕೇಟಂಡಿತು. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನತ್ರ ನೆಲ್ಚಿ ಬಳಿ ಕೊಡವಾಪಾಜರ ಸಿನಿಮಾ ಇಂದಲಿಂಜಿ ಜುಲೈ 3 ಮಡಿಕೇರಿ ಟೌನ್ ಹಾಲ್ ಪ್ರದರ್ಶನ ಕಾಂಬ ಪೊಲಾಕ 11 ಮಜ್ಜನ ದಂಡ ಪಿಂಜ 6 ಬಾರಿ ನೋಟಿ ನೆಲ್ಚಿ ಬಳಿ ವಿರಾಜಪೇಟೆಯ ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಕುಕ್ಕರ್ ಮಿಕ್ಸಿ ಗ್ಯಾಸ್ ಸ್ಟೌವ್ ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟ್ Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu or call 9611-55457. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಜೂನ್ 18 ನಿಧನರಾದ ಬಿಳಿಗೇರಿ ಕಗ್ಗೋಡ್ಲು ಗ್ರಾಮದ ಕಾಟುಮಣಿಯಂಡ ಜಗದೀಶ್ ರಾಜು ಅವರ ತಿಥಿ ಕರ್ಮಾಂತರ ಇದೇ 26, ನಾಳೆ ಭಾನುವಾರ ಪೂರ್ವಾಹ್ನ 11 ಕಗ್ಗೋಡ್ಲುವಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಕಾಟುಮಣಿಯಂಡ ದಮಯಂತಿ, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಟ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ಥಾಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು, ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ, ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲಾ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ತೀತೀರಾ ಸಿನಿ ಕ್ರಿಯೇಷನ್ ನಳತ್ಲ 50 ದಿನತ್ರ ತಟ್ಟಿ ಮೊಟ್ಟು ಟಂಡುಳ ಕೊಡವ ಸಿನಿಮಾ ಧೀರ್ಯ ನಾಳೆ ನಾರಾಚ ಬಾಳಲೆ ಕೊಡವ ಸಮಾಜತ್ಲ ಮಜ್ಜನ 1:54 ಪಿಂಜ ಬೈಟಾಪಕ 7 ಪ್ರದರ್ಶನ ಕಾಂಬ ಎಲ್ಲರೂ ನೋಟಿತು ಒತ್ತಾಸೆ ತಾರಿಯಿಂದ ಕಟ್ಟಡಿದ್ದು ಧೀರ್ಯ ಸಿನಿಮಾ ತಂಡ. ವಾಣಿಜ್ಯ ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಚೇರಳ ಶ್ರೀಮಂಗಲ ಕಾರಳನ ಕೊಂಗಟ್ಟೇರಿ ಲೋಕೇಶ್ ಅಚ್ಚಪ್ಪ ಅಯ್ಯಂಗಾಯಿಂದ ಮರಣಪಟ್ಟಿತ್ತು. 68 ಬಯತ್ತರ ಕೊಂಬಮಿಸೇರ ಬೊಂಬ ಕೊಂಗಟ್ಟೀರ ಲೋಕೇಶ್ ಅಚ್ಚಪ್ಪ ಅಯ್ಯಂಗಡ ಅಖೇರಿ ಕಾರ್ಯ ನಾಳೆ ಪೊಲಕ 11 ಚೇರಳ ಶ್ರೀಮಂಗಲ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಅರಪಟ್ಟು ಗ್ರಾಮದ ನಿವಾಸಿ ಮೀನು ವ್ಯಾಪಾರಿ ಬಶೀರ್ 60 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಬಶೀರ್ ಅವರ ಅಂತ್ಯಕ್ರಿಯೆ ಇಂದು ಕಡಂಗ ಬದ್ರಿಯಾ ಮಸೀದಿ ಕಬರ್ಸ್ಥಾನದಲ್ಲಿ ನಡೆಯಲಿದೆ. ಬೆಂಗಳೂರು ಕೆಂಪೇಗೌಡ ನಗರತ್ವ ಸೈಂಜ ಬಲಚಂಡ ಪೊನ್ನಪ್ಪ ರಾಜು ಅಯ್ಯಂಗಾಯಿಂದ ಮರಣಪಟ್ಟಿತು. 94 ಬಯತ್ತರ ಬಲಚಂಡ ಪೊನ್ನಪ್ಪ ರಾಜು ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಬೆಂಗಳೂರು ಪಿಣ್ಯತ್ತರುಳ್ಳ ಎಸ್ಆರ್ಎಸ್ ಕ್ರಿಮಿಟೇರಿಯರ್ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ಮೈಸೂರು ಬೋಗಾದಿ ಸೆಕೆಂಡ್ ಸ್ಟೇಜ್ ಇಲ್ಲಿ ವಾಸೈಂಜ ಚಯ್ಯಂಡ ಎಂ ಈರಪ್ಪ ಅಯ್ಯಂಗಾಯಿಂದ ಮರಣಪಟ್ಟಿತು. ಡಾ ಸುಬ್ರಹ್ಮಣ್ಯ ಅಯ್ಯಂಗಡ ಪಪ್ಪು ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಚಯ್ಯಂಡ ಎಂ ಈರಪ್ಪ ಅಯ್ಯಂಗಡ ದಫನ್ ಕಾರ್ಯ ವಿಜಯನಗರ ಫೋರ್ತ್ ಸ್ಟೇಜ್ ಕ್ರಿಮಿಟೋರಿಯಲ್ ನಾಳೆ ಮಧ್ಯಾಹ್ನ 12 ನಡಪ ಅಂದು ಒಕ್ಕ ಕಾರ ಅರಿಚಿಟ್ಟಿತು. ಬಿಟ್ಟಂಗಾಲ 1 ರುದ್ರಗುಪ್ಪೆ ಗ್ರಾಮತರ ಪೌತಿ ಕುಶಾಲಪ್ಪ ಅಯ್ಯಂಗಡ ಮೋವೋ ಕೊಕ್ಕೇರ ನಾಗೇಶ್ ಅಪ್ಪು ಅಯ್ಯಂಗ 63 ಬಯತ್ಲು ಇಂದು ಮಧ್ಯಾಹ್ನ 1 ಮರಣಪಟ್ಟಿತು. ಕೊಕ್ಕೇರ ನಾಗೇಶ್ ಅಪ್ಪು ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಒಳ್ಳು ಸ್ವಂತ ಮನೆ ನಡಪಂದು ಒಕ್ಕ ಕರ ಅರಿಚಿಟ್ಟಿತು. ಗರಗಂದೂರು ಬಿ ಗ್ರಾಮ ಹೊಸತೋಟ ನಂಗಾರು ಚಂಗಪ್ಪ ಅವರ ಮಗ ಬೋಪಯ್ಯ ಮಣಿ 59 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಬೋಪಯ್ಯ ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಸ್ವಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಜ್ಯದಲ್ಲಿ ನಡಪಕೊಳ್ಳುವ ನಾಡು ಮದ್ದ ಕರಡಮ ಒಪ್ಪುಕೂಟ. ಕರ್ನಾಟಕ ಅರೆಭಾಷೆ ಸಾಹಿತ್ಯ ಪಿಂಜ ಸಾಂಸ್ಕೃತಿಕ